ಇದುವರೆಗೆ ಸುಳ್ಳದ ಶ್ರುತಿ ಸಂತೋಷ್ ಪಾಲನ್ಕರ್ ಹಾಗೂ ಸಂಗಡಿಗರಿಂದ ಡೊಳ್ಳು ಕುಣಿತ ವಾದ್ಯ ಕೇಳಿದಿರಿ. ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹೆಸರುಕಾಳು 5463 ರೂಪಾಯಿಯಿಂದ 8051 ರೂಪಾಯಿ, ಮೆಕ್ಕೆಜೋಳ 2100 ರೂಪಾಯಿಯಿಂದ 2311 ರೂಪಾಯಿ, ತೊಗರಿ 6000 ರೂಪಾಯಿ. ಇನ್ನು ಯಲ್ಲಾಪುರ ಮಾರುಕಟ್ಟೆಯಲ್ಲಿ ಅಡಿಕೆ ಬಿಳೆಗೋಟು 26312 ರೂಪಾಯಿಯಿಂದ 34369 ರೂಪಾಯಿ, ಚಾಲಿ 35519 ರೂಪಾಯಿಯಿಂದ 40809 ರೂಪಾಯಿ, ಹಾಗೂ ರಾಶಿ ನಲವತ್ತೇಳು ರೂಪಾಯಿಯಿಂದ 55568 ರೂಪಾಯಿ. ಇನ್ನು ಶಿರಸಿ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಟ್ಟ 38119 ರೂಪಾಯಿ 99 ರೂಪಾಯಿಯಿಂದ 45609 ರೂಪಾಯಿ, ಬಿಳೆಗೋಟು 26819 ರೂಪಾಯಿಯಿಂದ 33899 ರೂಪಾಯಿಯಿಂದ, ಹಾಗೂ ರಾಶಿ 44010 ರೂಪಾಯಿಯಿಂದ 52619 ರೂಪಾಯಿಯಿಂದ, ಹಾಗೂ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡಲೆಕಾಳು 5051 ರೂಪಾಯಿಯಿಂದ 5130 ರೂಪಾಯಿ, ಒಣಮೆಣಸಿನಕಾಯಿ 44609 ರೂಪಾಯಿಯಿಂದ 52300 ರೂಪಾಯಿಗಳು, ಹಾಗೂ ಜೋಳ 2056 ರೂಪಾಯಿಯಿಂದ 2488 ರೂಪಾಯಿ, ಹಾಗೂ ಮೆಕ್ಕೆಜೋಳ 2136 ರೂಪಾಯಿ, ಪೂಣ ಈರುಳ್ಳಿ 500 ರೂಪಾಯಿಯಿಂದ 1800 ರೂಪಾಯಿ, ಹಾಗೂ ತೆಲಗಿ ಈರುಳ್ಳಿ